ಮೆಣಸು ಆಮದು ಕ್ವಿಂಟಾಲ್ಗೆ 22,500 25,000 ರೂಪಾಯಿ, ಕಾಳು ಮೆಣಸು ಕ್ವಿಂಟಾಲ್ಗೆ 36,500 38,500 ರೂಪಾಯಿ, ಗೇರುಬೀಜ ಕಚ್ಚಾ ಕ್ವಿಂಟಾಲ್ಗೆ 9,000 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಾಲ್ಗೆ 1,700 ರೂಪಾಯಿ, ಕದಳಿ ಕ್ವಿಂಟಾಲ್ಗೆ 1,700 ರೂಪಾಯಿ, ಗಾಳಿ ಕ್ವಿಂಟಾಲ್ಗೆ 1,500 ರೂಪಾಯಿ, ನೇಂದ್ರಬಾಳೆ ಕ್ವಿಂಟಾಲ್ಗೆ 2,000-3,200 ರೂಪಾಯಿ. ಕೇಳುಗರೆ, ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಈಗ ಭಕ್ತಿ ರಚನೆಗಳು. ಮೊದಲಿಗೆ ಪುತ್ತೂರು ನರಸಿಂಹ ನಾಯಕ್ ಮತ್ತು ಬಿಆರ್ ಛಾಯಾ ಅವರ ಧ್ವನಿಯಲ್ಲಿ ಶಿವಾನಂದ ಬೇಕಲ್ ಅವರ ರಚನೆ ನಂದಿನಿ ನದಿಯ ಮೇಲೆ. ಕನಸು ಮನಸ್ಸಿನಲ್ಲಿ ನೀನೆ ತುಂಬಿದೆ, ನಿನ್ನ ಧ್ಯಾನ ನಿನ್ನ ಸೇವೆ ನಿನ್ನ ಭಕ್ತಿಯೇ, ನನ್ನ ಕನಸು ಮನಸ್ಸಿನಲ್ಲಿ ನೀನೆ ತುಂಬಿದೆ. ನಮದಾಂಬೆ ನಮದಾಂಬೆ ನಿನ್ನ ಪಾದ ತಲದಲ್ಲಿ ನಿಂದೆ, ಸಂಗ ಬದುಕು ಸಾವಿರುಂಟು, ಸಂಗ ಬದುಕು ಸಾವಿರುಂಟು, ನಿಂದೆ ಕೇಳಿ ಬಂದುದುಂಟು ಹರಸು ಭ್ರಮರಾಮಿಕೆ. ಹೃದಯ ದೇಗುಲಲ್ಲಿ ನಿಲ್ಲಬಾರದೆ, ವಸಂತಿ ಪ್ರಭು ಅವರ ರಚನೆ ಹಾಡಿದ್ದಾರೆ ಪುತ್ತೂರು ನರಸಿಂಹ ನಾಯಕ್. ಜಯ ಮಹಾಲಸ ನಾರಾಯಣಿ. ಜಯ ಮಹಾಲಸ ನಾರಾಯಣಿ, ಜಯ ಜಗಪಾಲನ.